और एक्सप्रेशंस की डिक्शनरी तैयार कर चुका है। ಮನದ ಮಾತಿನ ನೂರು ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕಲಬುರಗಿ ವೇಳೆ 7 ಗಂಟೆ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನಿತ್ಯ ಮೇಘ ಸಂದೇಶ ಮಣ್ಣಿನ ಮಗ. ಇದರಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪ್ರಗತಿಪರ ರೈತರಾದ ಮಲ್ಲಪ್ಪ ಖೂನಪ್ಪ ಗೂಡ್ಲ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ನಂತರ ನಾಗಮ್ಮ ಕೆಎಂಎಲ್ಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ನಿತ್ಯಮೇಘ ಸಂದೇಶ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತ ಕಾಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 ಅವರ್ಸ್ ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಮಾರ್ಗದರ್ಶನದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ April 30 ಕಲಬುರಗಿಯಲ್ಲಿ ಉದ್ಘಾಟನೆ. NEET long term for PU second completed students, PU first integrated courses to NEET and IIT oriented, PU one regular board and CET oriented evening batch, evening batches for class 8th, 9th and 10th foundation courses available. Trial classes will be starts from 7th to 14th May. Entrance test will be on 7th May. Contact GDA layout opposite Kayaka school, Ring Road, Kalburgi. Phone numbers 7829089991 or 92. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 55%. ರಾಯಚೂರು, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 30, ಕೊಪ್ಪಳ ಜಿಲ್ಲೆ ಒಳಗ 40, ಯಾದಗಿರಿ ಜಿಲ್ಲೆ ಒಳಗ 45, ಬಳ್ಳಾರಿ ಜಿಲ್ಲೆ ಒಳಗ 50 ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 25% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಎಲ್ಲಾ ಜಿಲ್ಲೆಗಳಲ್ಲಿ ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು. ಮಳೆಗಳ ಜೊತೆಗೆ ಗುಡುಗು ಮಿಂಚು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ. ಇದರಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪ್ರಗತಿಪರ ರೈತರಾದ ಮಲ್ಲಪ್ಪ ಖೂನಪ್ಪ ಗೂಡ್ಲ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಇಂಡಿಯ ಒಬ್ಬ ಪ್ರಗತಿಪರ ವಿಚಾರಧಾರೆಯ ರೈತರಿದ್ದಾರೆ. ಸಾಕಷ್ಟು ಹಿರಿಯರು, ಸಾಕಷ್ಟು ಅನುಭವ ಅವರಲ್ಲಿ ಇದೆ. ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಪದ್ಧತಿಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಕೃಷಿಯೊಳಗೆ ಕಾಯಿಪಲ್ಯ ಬೆಳೀತಾ ಇದ್ದಾರೆ, ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಹೈನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಆಳು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಚಟುವಟಿಕೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಕಳೆದ ಸುಮಾರು 12 ವರ್ಷಗಳಿಂದ ಅವರು ಈ ಕೃಷಿ ಕ್ಷೇತ್ರದೊಳಗಿದ್ದಾರೆ. ಅವರ ಅನುಭವಗಳು ನಿಮಗೂ ಕೂಡ ಉತ್ತೇಜಕ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇಂಡಿಯಾ ಮಲ್ಲಪ್ಪ ಖೂನಪ್ಪ ಗುಡ್ಲ ಅವರು ಈಗ ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಮಲ್ಲಪ್ಪ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ತಮಗೂ ನಮಸ್ಕಾರ ಸರ್.